ಸ್ವಲ್ಪ ಅಧಿಕ ಪರ್ಸೆಂಟ್ನ ನಮ್ಗೆಲ್ಲ ಕರೆಕ್ಟ್ ಇರುತ್ತೋ ಇಲ್ವೋ ಅಂತ ಟೆಕ್ಸ್ಟ್ ಬುಕ್ ಮೇಲೆ ಸಂಶಯ ಪಡೋದು. ಅದಕ್ಕೆ ಒಂದು ರೆಫರೆನ್ಸ್ ಮೆಟೀರಿಯಲ್ನ ಹುಡುಕೋದು. ಆ ರೆಫರೆನ್ಸ್ ಮೆಟೀರಿಯಲ್ ಜೊತೆಗೆ ಒಂದು ಹ್ಯಾಂಡ್ ಬುಕ್ ಅಂತೆ, ಮಾಡೆಲ್ ಕ್ವಶನ್ ಪೇಪರ್ ಇರೋ ಸೆಟ್ಗಳಂತೆ, ಎರಡು ಮೂರು ಕಡೆ ಓದ್ ಕೊನೆಗೆ ನಮ್ಗೆ ಕರೆಕ್ಟ್ ಆಗಿರೋ ಉತ್ತರ ಗೊತ್ತಿರೋ ಅದನ್ನ ತಪ್ಪಾಗಿ ಬರೆದು ಬರೆಯೋ ಸಾಧ್ಯತೆಗಳಿದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ವರ್ಬಲ್ ಎಜುಕೇಷನ್ ಇಷ್ಟು ಸೋರ್ಸಸ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಯಾವ್ಯಾವ ಸೋರ್ಸಸ್ ಇತ್ತು? ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಧರ್ಮಸೂತ್ರಗಳು. ಈಗ ನೀವು ಕೇಳಿರ್ಬೋದು ಆರ್ಯಭಟ್ಟ, ಪಾಣಿನಿ ಸೂತ್ರ, ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಪಾಣಿನಿ, ಪಾಣಿನಿ ಸೂತ್ರಗಳು, ಪತಂಜಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಇವೆಲ್ಲ ಬರೆದಿರ್ತಕ್ಕಂತಹ ಅಮೂಲ್ಯವಾದ ಬರವಣಿಗೆಗಳೇ ಶಿಕ್ಷಣದ ಮೂಲಗಳಾಗಿತ್ತು. ಈ ಫಾರ್ಮಲ್ ಎಜುಕೇಶನ್ ಬಂದಿದ್ ಯಾವಾಗ? ಈ ಮೆಕ್ಯಾಲೆ ಬಂದಾಗ, ಬ್ರಿಟಿಷ್ ಎಜುಕೇಶನ್, ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗಲೇ ಈ ಫಾರ್ಮಲ್ ಇನ್ಫಾರ್ಮಲ್ ಅನ್ನೋ ವ್ಯತ್ಯಾಸ ಕಂಡಿದ್ ನಾವು. ಸೂರಜ ತೇರಾ ಚಡತಾ ಢಲತಾ ಗರ್ಜಿಶ ಮೇ ತರತೇ ಹೈ ತಾರೆ ದಂಗಲ್ ದಂಗಲ್ ದಂಗಲ್ ದಂಗಲ್ ಮಾ ಕೇ ಪೇಟ ಸೇ ಮರಘಟ ತಕ್ ಹೈ ತೇರಿ ಕಹಾನಿ ಪಗ ಪಗ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ಜಿಶ ಮೇ ಕರತೇ ಹೈ ತಾರೆ ದಂಗಲ್ ದಂಗಲ್ ಧಡಕನೆ ಛಾತಿ ಮೇ ಜಬ ದುಬಕ ಜಾತಿ ಹೈ ಪೀಠ ಥಪ ಥಪಾ ಉನ್ಕೋ ಫಿರ್ ಜಗಾ ಬಾತ್ ಬನ್ ಜಾತಿ ಹೈ ಕಾಬಲೆ ಹಾತಿ ಸೀ ಹರ ಚುನೌತಿ ಹೈ ರೇ ಸಾಮನೆ ಖಡಿ ಘೂರ ಕೇ ಪಡಿ ಆಂಖ ದಿಖಲಾತಿ ಹೈ ತಬ ಆಂಖ ಸೇ ಸುಖೀ ಆಂಖ ಮಿಲಾ ಕೇ ಭಿಡ ಜಾನೆ ಕಾ ನಾಮ ಹೈ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ಜಿಶ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಭರೋಸಾ ಅಪನೆ ಸಪನೋ ಪೇ ಕರನಾ ಜಿತನೆ ಮುಹ ಉತನಿ ಬಾತೇ ಗೌರ ಕಿತನೋ ಪೇ ಕರನಾ ಆಜ ಲೋಗೋ ಕೀ ಬಾರಿ ಜೋ ಕಹೆ ಕಹ ಲೇನೇ ತೇ ತೇರಾ ಭೀ ದಿನ ಆಯೇಗಾ ಉಸ ದಿನ ಹಿಸಾಬ ಚುಕಾ ಕೇ ರಹನಾ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ಜಿಶ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ತಯಾರಿ ಮೊಹಲತ ದೇತೀ ಹೈ ಮಾಂಗತೀ ಹೈ ಲಾಗತ ಮೇ ತುಜಸೆ ಹರ ಬೂಂದ ಪಸೀನಾ ಪರಮ ನಾಸಾ ಬದಲೆ ಮೇ ಯೇ ಜಾನ ಲೇ ಬೇಹದ ದೇತೀ ಹೈ ಸೂರಜ ತೇರಾ ಚಡತಾ ಚಡತಾ ಗರ್ಜಿಶ